35 ನಿಮಿಷಕ್ಕೆ ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ ಮೊದಲನೇ ಭಾಗವನ್ನು ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಆಕಾಶವಾಣಿ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರತಕ್ಕಂತಹ ಎಲ್ಲ ಕೇಳುಗರೇ, ತಮ್ಮೆಲ್ಲರಿಗೂ ಕೂಡ 2025 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಹಾರ್ದಿಕ ಶುಭಾಶಯಗಳು. ರೇಡಿಯೋ ಕಿಸಾನ್ ದಿವಸ ಅಂತ ಅಂದ್ರೆ ಏನು ಅನ್ನುವಂತಹ ಒಂದು ಕುತೂಹಲ ತಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಆಕಾಶವಾಣಿ ಪ್ರಾರಂಭದಿಂದಲೂ ಕೂಡ ಇವತ್ತಿಗೂ ನಮ್ಮ ದೇಶದಲ್ಲಿ ಸುಮಾರು 188 ಆಕಾಶವಾಣಿ ಕೇಂದ್ರಗಳ ಮೂಲಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿಯನ್ನ ಕುರಿತಂತಹ ಕಾರ್ಯಕ್ರಮಗಳನ್ನು ಪ್ರಸಾರವನ್ನ ಮಾಡಿಕೊಂಡು ಬರ್ತಾ ಇದೆ. ಇದಕ್ಕೆ ಇನ್ನಷ್ಟು ಉತ್ತೇಜನವನ್ನ ನೀಡಬೇಕು, ಮತ್ತೊಂದಷ್ಟು ಪರಿಣಾಮಕಾರಿಯಾಗಿ ಕಾರ್ಯಕ್ರಮಗಳನ್ನ ಪ್ರಸಾರವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ 2004 ಪೂರ್ವದಲ್ಲಿ ಒಂದು ಸಮೀಕ್ಷೆಯನ್ನ ಮಾಡಿ ಆ ಸಮೀಕ್ಷೆಯ ಮೂಲಕ ಅವರು ಈ ಕೃಷಿ ಕಾರ್ಯಕ್ರಮಗಳನ್ನ ಕಿಸಾನ್ ವಾಣಿ ಅನ್ನುವಂತಹ ಹೆಸರಿನಲ್ಲಿ ಪ್ರಸಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಅದನ್ನ ಅಧಿಕೃತವಾಗಿ 2004 ಫೆಬ್ರವರಿ 15 ಪ್ರಾರಂಭವನ್ನ ಮಾಡಲಾಯಿತು. ಹೀಗೆ ಪ್ರಾರಂಭ ಮಾಡಿದಂತಹ ಸವಿ ನೆನಪಿಗಾಗಿ ನಾವು ರೇಡಿಯೋ ಕಿಸಾನ್ ದಿವಸವನ್ನ ಪ್ರತಿ ವರ್ಷವೂ ಕೂಡ ಫೆಬ್ರವರಿ 15 ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಹೆಗ್ಗಳಿಕೆ ಏನು ಅಂತ ಅಂದ್ರೆ, ಇಡೀ ದೇಶದಲ್ಲಿ ಕಿಸಾನ್ ವಾಣಿ ಪ್ರಾರಂಭ ಮಾಡಿದಂತಹ ಪ್ರಸಾರ ಮಾಡಿದಂತಹ ಮೊಟ್ಟ ಮೊದಲ ಆಕಾಶವಾಣಿ ಅಂದ್ರೆ ಅದು ಹಾಸನ ಆಕಾಶವಾಣಿ. ಹಾಸನ ಆಕಾಶವಾಣಿಯಲ್ಲಿ ಕಿಸಾನ್ ವಾಣಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವನ್ನ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರೇನಿದ್ದಾರೋ ಅವರ ಜೊತೆಗೆ ನಾವು ಬಾಂಧವ್ಯವನ್ನ ಹೊಂದಬೇಕು, ಸಂವಾದವನ್ನ ಮಾಡಬೇಕು, ನಮ್ಮ ಕಾರ್ಯಕ್ರಮಗಳು ಹೇಗಿದ್ದಾವೆ ಹೇಗಿರಬೇಕು ಅನ್ನುವಂತಹ ಒಂದು ಮುಖಾಮುಖಿ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದನ್ನ ಸುಮ್ಮನೆ ಮಾಡೋದಕ್ಕಿಂತನೂ ಕೂಡ ಒಂದು ವಿಚಾರ ಸಂಕಿರಣದ ಮೂಲಕ ಒಂದು ಗುರಿಯನ್ನ ಇಟ್ಕೊಂಡು ಒಂದು ವಿಷಯವನ್ನ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಈ ಸಾರಿ ನಾವು ಹವಾಮಾನ ಬದಲಾವಣೆ ಮತ್ತೆ ಕೃಷಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ವಿಚಾರ ಸಂಕಿರಣವನ್ನ ಆಯೋಜನೆಯನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನ ಬಹಳ ಒಳ್ಳೆಯ ಮನಸ್ಸಿನಿಂದ ಚಂದವಾಗಿ ಉದ್ಘಾಟನೆಯನ್ನ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾಧಿಕಾರಿಗಳು ಸಮಾರಂಭವನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿದಿನ ಆಕಾಶವಾಣಿಯನ್ನ ಕೇಳ್ತಾ ಇರ್ತೇನೆ. ಈಗಷ್ಟೇ ನಮ್ಮ ಪಕ್ಷಿಗಳ ಬಗ್ಗೆ ಒಂದು ಕಾರ್ಯಕ್ರಮ ಬಿತ್ತರವಾಯಿತು, ಅದನ್ನ ಕೇಳ್ಕೊಂಡು ನಾನು ಇಲ್ಲಿ ಬಂದೆ. ಆಕಾಶವಾಣಿ ಒಡನಾಟ ಬರೀ ಹಾಸನಾಂಬ ಸಮಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸಂದರ್ಭದಲ್ಲೂ ನಾನು ಕೇಳ್ತೀನಿ. ಇವತ್ತು ರೇಡಿಯೋ ಕಿಸಾನ್ ದಿವಸವನ್ನ ನಾವು ಹಾಸನ ಆಕಾಶವಾಣಿ ಕೇಂದ್ರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಆಕಾಶವಾಣಿ ಕೇಂದ್ರ ಅಂತಂದ್ರೆ ಒಬ್ರು ಇಬ್ರು 5 ಇರ್ತಿದ್ವಿ, ಇವತ್ತೆಲ್ಲ ತುಂಬಿ ಹೋಗಿದೆ. ನಮ್ಮ ಮಧುಸೂದನ್ ಜಿ ಅವರು ಬಹಳಷ್ಟು ಹೇಳಿದ್ರು ರೇಡಿಯೋ ಕಿಸಾನ್ ದಿವಸವನ್ನ ಯಾಕಾಗಿ ಆಚರಣೆ ಮಾಡ್ತಾ ಇದ್ವಿ. 2004 ಫೆಬ್ರವರಿ 15 ಆಚರಣೆ ಮಾಡ್ತಾ ಬಂದಿದ್ವಿ. ಕಿಸಾನ್ ದಿವಸ ಅಂತಂದ್ರೆ ನಮ್ಮ ಕೃಷಿಕರಿಗೆ ಸಂಬಂಧಪಟ್ಟಂತ, ದೇಶಕ್ಕೆ ಅನ್ನವನ್ನ ನೀಡುವಂತ ರೈತ, ಅವನ ಒಳಿತಿಗಾಗಿ, ಅವನ ಈ ಬೆಳೆಗಳ ಸಂರಕ್ಷಣೆಗಾಗಿ, ಅವನ ಕುಟುಂಬದ ವಿಚಾರವಾಗಿ ಎಲ್ಲವನ್ನೂ ಒಳಗೊಂಡಂತೆ ನಮ್ಮ ಆಕಾಶವಾಣಿ ಬಹಳಷ್ಟು ಮಾಹಿತಿಯನ್ನ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಸರ್ವೆ ಕೈಗೊಂಡಾಗ ಕೃಷಿಕನಿಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ಅತ್ಯಂತ ಉತ್ತಮವಾದ ಮಾಹಿತಿಯನ್ನ, ನಿಖರವಾದ ಮಾಹಿತಿಯನ್ನ ಕೊಡುವಂತ ಒಂದು ಮಾಧ್ಯಮ ಅಂತಂದ ಏನಾದ್ರೂ ಇದ್ರೆ ಅದು ಆಕಾಶವಾಣಿ ಆಗಿದ್ರಿಂದ ಇಂದಿನ ದಿನವನ್ನ ನಾವು ರೇಡಿಯೋ ಕಿಸಾನ್ ದಿವಸ ಅಂತಂದ್ಬಿಟ್ಟು ಆಚರಣೆ ಮಾಡ್ತಾ ಇದ್ವಿ. ಆಮೇಲೆ ಮಣ್ಣು ಅಂತಂದ್ರೆ ಬರೀ ಮಣ್ಣಲ್ಲ, ತಾಯಿ ಗರ್ಭದಿಂದ ಬಂದರೂ ಕೂಡ ಹೋಗೋದು ಮಣ್ಣಿಗೆ, ಅಂದ್ರೆ ತಾಯಿನೂ ಒಂದು ಹೆಣ್ಣು, ಮಣ್ಣು ಕೂಡ ಒಂದು ಹೆಣ್ಣು ಅಂತಂದ್ಬಿಟ್ಟು ನಾನು ಅರ್ಥೈಸ್ಕೊಂಡಿದ್ದೀನಿ. ನಮ್ಮ ಕವಿಗಳು ಮತ್ತೆ ಎಲ್ಲ ಬರಹಗಾರರು ಇದೇ ಹೇಳಿದ್ರು, ಮಣ್ಣನ್ನ ನಾವು ಸರಿಯಾಗಿ ಬಳಸಬೇಕು, ಆ ಮಣ್ಣಿಗೆ ಎಲ್ಲ ರಾಸಾಯನಿಕಗಳನ್ನ ತುಂಬದೆ ಮಣ್ಣನ್ನ ಮಿತವಾಗಿ ನಮ್ಮ ಮುಂದಿನ ಜನಾಂಗಗಳಿಗೂ ಬಿಡಬೇಕು. ಇವತ್ತು ನಮ್ಮ ಜನಾಂಗಕ್ಕೆ ನಮ್ಮ ಕಾಲಘಟ್ಟದಲ್ಲಿ ಮಣ್ಣನ್ನ ನಾವು ಬಳಸ್ಕೊಳ್ತಾ ಇದೀವಿ, ಮುಂದಿನ ಜನರೇಷನ್ಗೂ ಕೂಡ ಮಣ್ಣು ಉಪಯುಕ್ತ ಆಗ್ಬೇಕು. ತಮಗೆ ಗೊತ್ತಿದೆ, ಮಣ್ಣನ್ನ ಅತಿಯಾಗಿ ರಸಗೊಬ್ಬರಗಳನ್ನ ಹಾಕಿದ್ರೆ, ಅತಿಯಾದ ಗೊಬ್ಬರಗಳನ್ನ ಹಾಕಿದ್ರೆ ಸಲೈನಾಗಿ ಮಣ್ಣು ತನ್ನ ಫಲವತ್ತತೆಯನ್ನ ಕಳ್ಕೊಳ್ಳೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇವತ್ತು ಹವಾಮಾನ ವೈಪರೀತ್ಯ ಅಂತಂದ್ಬಿಟ್ಟೆಲ್ಲ ಮಾತಾಡ್ತಾರೆ. ಈ ಕಾಲಘಟ್ಟಕ್ಕೆ ನಾವು ಎಷ್ಟೊಂದು ಒಂದು ಸೆಕೆನ್ನ ಅನುಭವಿಸ್ತಾ ಇದೀವಿ. ಹಿಂದಿನ ವರ್ಷ ನಾನು ನೋಡ್ದಂಗೆ ಮಾರ್ಚ್ ಅಲ್ಲಿ ನಾವು ಈ ತರದ ಸೆಕೆನ್ನ, ಬೇಸಿಗೆ ಕಾಲ ಅಂತಂದ್ರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ಅವಾಗ ಬೇಸಿಗೆ ಕಾಲ ಅಂತಂದ್ಬಿಟ್ಟು ನಾವು ಚಿಕ್ಕೋರಿಂದ ಇದ್ದಾಗ ಅರ್ಥ ಮಾಡ್ಕೊಂಡಿರೋದು. ಆದ್ರೆ ಇವಾಗ ಬೇಸಿಗೆ ಕಾಲ ಬೇಗ ಸ್ಟಾರ್ಟ್ ಆಗಿದೆ, ಇದೇನ್ ಕಾಲಘಟ್ಟ ಅಂತಂದ್ಬಿಟ್ಟು ನಾವು ಇದ್ ಮಾಡ್ತಿದೀವಿ. ಸೊ ಇವರೆಲ್ಲರನ್ನು ಕೂಡ ಬಹಳಷ್ಟು ಶ್ರಮ ವಹಿಸಿ ಆ ಕೃಷಿಕರಿಗೆ ಬೇಕಾದ್ದನ್ನ ಅವ್ರು ಯಾವ ಋತುವಿಗೆ ಯಾವ ಕಾಲಘಟ್ಟಕ್ಕೆ ಏನೇನು ಬೆಳೆಗಳನ್ನ ಇಡಬೇಕು, ರೈತರಿಗೆ ಸಲಹೆ ಎಲ್ಲ ಬರುತ್ತೆ, ರೈತರಿಗೆ ಉಪಯುಕ್ತವಾದಂತಹ ಸಲಹೆ ಎಲ್ಲ ಕೊಡ್ತಾರೆ. ಎರೆಹುಳು ಬಗ್ಗೆ ಆಗಿರ್ಬೋದು, ಬೇರೆ ರೈತನಿಗೆ ಮಿತ್ರವಾಗಿರುವಂತಹ ಹಲವಾರು ಪಕ್ಷಿಗಳ ಬಗ್ಗೆ ನಾವು ಕೇಳಿದ್ವಿ. ಈ ತರದನ್ನೆಲ್ಲ ನಾನಂತೂ ಪ್ರತಿನಿತ್ಯ ಕೇಳ್ತಾ ಇರ್ತೀನಿ, ಒಗಟು ಜಿಗುಟು ಕೇಳ್ತಾ ಇರ್ತೀನಿ. ನಾನು ಆ ಕಚೇರಿ ಸಮಯಕ್ಕೆ ಹೋಗುವಷ್ಟೊತ್ತಿಗೆ ಏನೇನ್ ಪ್ರೋಗ್ರಾಮ್ಸ್ ಆಗುತ್ತೆ ಎಲ್ಲಾ ಪ್ರೋಗ್ರಾಮ್ಸ್ ಕೇಳ್ತಾ ಇರ್ತೀನಿ. ಎಲ್ಲರೂ ಬಹಳಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಮಯವನ್ನ ಉಳಿತಾಯ ಮಾಡಿಕೊಂಡು ಜ್ಞಾನಾರ್ಜನೆ ಮಾಡುವಂತ ಒಂದೇ ಒಂದು ಮಾಧ್ಯಮ ಅಂದ್ರೆ ಆಕಾಶವಾಣಿ. ಟಿವಿ ಆದ್ರೆ ಟಿವಿ ಮುಂದೆ ಕುತ್ಕೋಬೇಕು, ಬೇರೆ ಬೇರೆ ಮಾಧ್ಯಮಗಳಂದ್ರೆ ಅವಕ್ಕೊಂದಷ್ಟು ಸಮಯ ಕೊಡ್ಬೇಕು. ಇದು ನಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ಇದನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ರೇಡಿಯೋ ಕಿಸಾನ್ ದಿವಸದ ಒಂದು ಆಚರಣೆ ತಮ್ಗೆಲ್ಲರಿಗೂ ಶುಭವಾಗ್ಲಿ, ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ, ಕೃಷಿಕರಿಗೆ ಮತ್ತೆ ಕೃಷಿ ಕುಟುಂಬಗಳಿಗೆ ಮತ್ತೆ ಕೃಷಿಯನ್ನು ನಂಬಿಕೊಂಡಿರುವಂತಹ ಹಲವಾರು ಉದ್ಯೋಗಿಗಳಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮೇಡಮ್. ತಾವು ಬಿಡುವು ಮಾಡ್ಕೊಂಡು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಿರಿ, ಒಳ್ಳೆ ಮಾತುಗಳನ್ನು ಕೂಡ ಆಡಿದಿರಿ. ನಿಮ್ಮ ಪ್ರೀತಿ ಹೀಗೆ ಇರಲಿ ಆಕಾಶವಾಣಿ ಮೇಲೆ ಯಾವಾಗಲೂ ಕೂಡ. ಈ ರೇಡಿಯೋ ಕಿಸಾನ್ ದಿವಸ ಅಂತ ಅಂದ್ರೆ ಏನು, ಯಾಕೆ ನಾವು ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ, ಇದರ ಮಹತ್ವ ಏನು ಅನ್ನುವಂಥದ್ದನ್ನ ಕುರಿತು ನಮ್ಮ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದಂತಹ ಡಾಕ್ಟರ್ ವಿಜಯ್ ಅಂಗಡಿ ಅವರು ಇದೀಗ ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆಕಾಶವಾಣಿ ಹಿಂದಿನಿಂದಲೂ ಈಗಲೂ ಮುಂದೆನೂ ಸಮಾಜಕ್ಕೆ ಒಳಿತು ಮಾಡುವ ಕೆಲಸಗಳನ್ನ ಮಾಡ್ತಾ ಇದೆ, ಮಾಡುತ್ತೆ. 1965ರಲ್ಲೇ ದೇಶದಲ್ಲಿ ಆಕಾಶವಾಣಿ ಮೂಲಕ ಕೃಷಿ ಕಾರ್ಯಕ್ರಮಗಳನ್ನ ಬಿತ್ತರಿಸಲಿಕ್ಕೆ ಶುರುವಾಯಿತು. ಅಂದ್ರೆ ಕೃಷಿ ಪ್ರಸಾರದ ಇತಿಹಾಸ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಲೇಬೇಕು. ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಲ್ಲೂ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗ್ತವೆ. ಯಾಕಂದ್ರೆ ನಮ್ಮ ನಾಡು ಕೃಷಿ ಪ್ರಧಾನವಾದದ್ದು, ಕೃಷಿಕರು ಜ್ಞಾನವಂತರಾಗಬೇಕು, ಕೃಷಿಕರಿಗೆ ಒಳ್ಳೇದಾಗಬೇಕು, ಅನೇಕ ವಿಚಾರಗಳು ಕೃಷಿಕರಿಗೆ ತಲುಪಬೇಕನ್ನೋ ಒಂದು ಆಲೋಚನೆಯಲ್ಲಿ ಅದು ಸಂಜೆ ಹೊತ್ತು ರೈತರು ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಆ ಸಮಯದಲ್ಲಿ ಕೇಳಬೇಕನ್ನೋ ಒಂದು ಆಲೋಚನೆಯಲ್ಲಿ ನಮ್ಮ ಭಾರತ ಸರ್ಕಾರ, ನಮ್ಮ ಮಂತ್ರಾಲಯ ಆ ಸಮಯವನ್ನ ನಿಗದಿ ಮಾಡಿತು. ಇವತ್ತಿಗೂ ಕೃಷಿಕರು ತುಂಬಾ ಇಷ್ಟಪಟ್ಟು ಕೃಷಿ ಕಾರ್ಯಕ್ರಮಗಳನ್ನ ಕೇಳ್ತಾರೆ. ಅದಕ್ಕೆ ನಾವು ಪುರಾವೆಯನ್ನು ಹೇಗೆ ಒದಗಿಸಬೇಕನ್ಕೊಂಡು 2003ಕ್ಕಿಂತ ಮುಂಚಿತವಾಗಿ ಅಂದ್ರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಹಾಸನ ಆಕಾಶವಾಣಿಯಿಂದ ಕಿಸಾನ್ ವಾಣಿ ಅನ್ನೋ ಕಾರ್ಯಕ್ರಮ ಶುರುವಾಯಿತು. ಕೃಷಿ ರಂಗ ಅನ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಆದ್ರೆ ಭಾರತ ಸರ್ಕಾರದ ಕೇಂದ್ರ ಕೃಷಿ ಮಂತ್ರಾಲಯಕ್ಕೆ ಒಂದು ಆಲೋಚನೆ ಬಂತು, ನಮ್ಮ ಕಾರ್ಯಕ್ರಮಗಳನ್ನ ಮತ್ತು ಒಳ್ಳೊಳ್ಳೆ ವಿಷಯಗಳನ್ನು ರೈತರಿಗೆ ತಿಳಿಸೋ ಸಲುವಾಗಿ ಆಕಾಶವಾಣಿಯ ವೇದಿಕೆಯನ್ನ ಬಳಸ್ಕೊಳ್ಬೇಕನ್ನೋ ಒಂದು ಆಲೋಚನೆಯಲ್ಲಿ ಹೇಗೆ ಹೇಳ್ತೀರಿ ನೀವು ಎಷ್ಟೊಂದು ಅಂತ ಅನ್ಕೊಂಡು ನಮ್ಮ ಮಂತ್ರಾಲಯದವ್ರನ್ನ ಕೇಳಿದ್ರು, ಹುಡುಕಾಡಿದ್ರು. ಆಗ ಸಿಕ್ಕಿದ್ದು ಹಾಸನ ಆಕಾಶವಾಣಿಯ ವರದಿ. ಹೈದರಾಬಾದ್ನಲ್ಲಿ ಕಾರ್ಯಕ್ರಮ ಮಾಡುವಾಗ ನಮ್ಮ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಮತ್ತು ಆಕಾಶವಾಣಿಯ ಹಿರಿಯ ಅಧಿಕಾರಿಗಳು ಇದನ್ನ ಮಂಡಿಸಿದ್ರು. 2000ರಲ್ಲಿ ಎಫೆಕ್ಟಿವ್ನೆಸ್ ಆಫ್ ಫಾರ್ಮ್ ಬ್ರಾಡ್ಕಾಸ್ಟ್ ಅನ್ಕೊಂಡು, ಅಂದ್ರೆ ಕೃಷಿ ಪ್ರಸಾರದ ಪರಿಣಾಮ ಹೇಗಾಗಿದೆ ಅನ್ನೋದನ್ನ ನಮ್ಮ ಹಿರಿಯ ಅಧಿಕಾರಿಗಳ ತಂಡ ಹಾಸನ ಆಕಾಶವಾಣಿಯ ಮೂಲಕ ಅಧ್ಯಯನ ಮಾಡಿ ಹಾಸನ ಜಿಲ್ಲೆಯ ಆಯ್ದ ರೈತರನ್ನ ಸಂಪರ್ಕ ಮಾಡಿ ದಾಖಲೆಯನ್ನ ತಯಾರಿಸಿತು. ಅದಕ್ಕೆ ರಾಷ್ಟ್ರಮಟ್ಟದಲ್ಲಿ 2ನೇ ಬಹುಮಾನನೂ ಸಿಕ್ತು. ನಾವು ನೀವು ಎಂದಿಗೂ ಸುಮ್ಮನಿರಬಾರದು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ಅದು ಎಲ್ಲೆಲ್ಲೋ ಅನುಕೂಲಕ್ಕೆ ಬರುತ್ತೆ. 2000ರಲ್ಲಿ ಮಾಡಿದ ವರದಿಯ ಫಲಿತಾಂಶ ಇವತ್ತು 98 ಆಕಾಶವಾಣಿ ಕೇಂದ್ರಗಳಲ್ಲಿ ಭಾರತದಲ್ಲಿ ಕಿಸಾನ್ ವಾಣಿ ಅನ್ನೋ ಹೆಸರಿನಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗ್ತವೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಆಕಾಶವಾಣಿಗೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಕೊಡುತ್ತೆ. ಆ ವರದಿಯಲ್ಲಿ ಏನಿತ್ತು ಅಂತಂದ್ರೆ, ನಾವು ಸೃಷ್ಟಿ ಮಾಡಿದ್ದಲ್ಲ, ರೈತರು ಏನೇನು ಹೇಳಿದ್ರೆ ವರದಿಯಲ್ಲಿ ಕೆಲವೊಬ್ರು ಇಲ್ಲೂ ಇದ್ರಿ, ಜಿ ಎಸ್ ಗಿಡ್ಡೇಗೌಡರದಿದೆ, ಧರ್ಮಲಿಂಗಮ್ಮ ಅವರದಿದೆ, ಇನ್ನು ಬೇರೆ ಬೇರೆದಲ್ಲದು ನಾವು ಅವರ ತೋಟಕ್ಕೆ ಹೋಗಿ ಅಲ್ಲಿ ಸಮೀಕ್ಷೆ ಮಾಡಿ ಆಕಾಶವಾಣಿ ನಿಮ್ಗೆ ಹೇಗೆ ಅನುಕೂಲಕ್ಕೆ ಬಂದಿದೆ ಅನ್ನೋದನ್ನ ನಿಷ್ಪಕ್ಷಪಾತವಾಗಿ ತೆಗೆದುಕೊಂಡು ಆಗ ನಮ್ಮ ಬೆಂಗಳೂರಿನ ಹಿರಿಯ ಅಧಿಕಾರಿಗಳು ಚಂದ್ರಮೌಳಿ ಅವರು, ಇಲ್ಲಿ ಹಿರಿಯ ಅಧಿಕಾರಿಯಾಗಿದ್ದ ಮೇಡಮ್ ಬಿ ವಿ ಪದ್ಮ ಅವರು, ನಾನು ಕೇಶವಮೂರ್ತಿ, ಹೀಗೆ ಒಂದು ನಾಲ್ಕೈದು ಜನ ತಂಡ ಅದನ್ನ ತಯಾರಿಸಿ ಸಲ್ಲಿಸಿದ್ದು ಈಗ ಕಿಸಾನ್ ವಾಣಿ ದೇಶದಲ್ಲಿ ಪ್ರಸಾರ ಆಗ್ಲಿಕ್ಕೆ ಒಂದು ದಾರಿ ಆಯ್ತು. ಪ್ರತಿ ವರ್ಷ ವಿಶ್ಲೇಷಣೆ ಮಾಡ್ತಾ ಇದಾರೆ, ನಾವು ಕೊಟ್ಟಿದ್ದ ದುಡ್ಡು ಪ್ರಯೋಜನ ಆಗ್ತಾ ಇದಿಲ್ಲ ಅಂತ, ಯಾಕಂದ್ರೆ ಅವರ ಮನಸ್ಸಿನ ಅನುಮಾನಗಳನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ಇಡ್ತಾ ಹೋಗ್ತಾರೆ. ಹಾಗ ಮತ್ತೆ ನಾವು ಇಲ್ಲಿಯ ಯಶೋಗಾಥೆಗಳನ್ನ ಮತ್ತು ಪರಿಣಾಮಕಾರಿ ಸಂಗತಿಗಳನ್ನ ಹೇಳ್ತಾ ಹೋಗ್ತೀವಿ. ಕೆಲವೊಂದ್ಸರಿ ಚೆನ್ನೈನಲ್ಲಿ ಕಾರ್ಯಾಗಾರ ನಡೆಯುತ್ತೆ, ಹೈದರಾಬಾದ್ನಲ್ಲಿ ನಡೆಯುತ್ತೆ, ಗೋವಾದಲ್ಲಿ ನಡೆಯುತ್ತೆ, ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಈ ಕಾರ್ಯಾಗಾರಗಳು ನಡೆದಾಗ ಅವರಿಗೆ ಮನವರಿಕೆ ಆದ್ರೆ ಮಾತ್ರ ಮತ್ತೆ ದುಡ್ಡು ಕೊಡ್ತಾರೆ. ಇದು ಸರ್ಕಾರದಿಂದ ಸರ್ಕಾರಕ್ಕೆ ಮತ್ತೆ ದುಡ್ಡು ಕೊಡೋದು, ಆದರೂ ಬಹಳ ಯೋಚನೆ ಮಾಡಿ ಹಣವನ್ನ ವಿನಿಯೋಗ ಮಾಡ್ತಾರೆ. ಒಂದೇನೆಂದ್ರೆ ಇವತ್ತಿಗೂ ಪ್ರಧಾನಮಂತ್ರಿಗಳಿಂದ ಹಿಡಿದು ಅನೇಕ ಹಿರಿಯರು ರೇಡಿಯೋ ಬಗ್ಗೆ ಅಭಿಮಾನ ಇಟ್ಕೊಂಡು ರೇಡಿಯೋ ಪ್ರಸಾರದ ಬೆಂಬಲವನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರಿನಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಕೆಲಸ ಮಾಡುವಾಗ್ಲೂ ಬಹಳ ಪ್ರೀತಿಯಿಂದ ನಮ್ಮ ಪ್ರಸಾರದ ಬಲವನ್ನ ಬಳಸಿಕೊಳ್ತಾ ಇದ್ರು. ನಮ್ಮ ಜಿಲ್ಲಾ ಪಂಚಾಯತಿಯ ಕಾರ್ಯಕ್ರಮಗಳು ರೇಡಿಯೋದಲ್ಲಿ ಪ್ರಸಾರ ಆಗ್ಬೇಕು, ಅದೇನಾಗುತ್ತೆ ದುಡ್ಡು ಕೊಡ್ತೀವಿ ಅಂತ ಅವರೆಂದೂ ಓ ಇದು ಹೆಚ್ಚಾಯ್ತು ಅಂತ ಹೇಳಿಲ್ಲ. ಆಕಾಶವಾಣಿ ಒಂದು ಸಂಸ್ಕೃತಿಯನ್ನ ಕಲಿಸುತ್ತೆ, ಶಿಸ್ತನ್ನ ಕಲಿಸುತ್ತೆ. ನೋಡಿ, 10-15ಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕನ್ಕೊಂಡು ವಿನಂತಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರು 10-15ಕ್ಕೆ ಬಂದರು. ಅಂದ್ರೆ ಸಮಯ ಪ್ರಜ್ಞೆಯನ್ನ ಆಕಾಶವಾಣಿ ಹೇಗೆ ಕಲಿಸುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ತಡವಾಗಿ ಬರೋದು, ಯಾವಾಗ ಹೋಗೋದು, ಏನೂ ಇಲ್ಲ. ಅಂದ್ರೆ ಶಿಸ್ತು, ಸಂಸ್ಕಾರ ಮತ್ತು ಶ್ರದ್ಧೆ ಜೊತೆಗೆ ಬೆಳವಣಿಗೆಯನ್ನ ಆಕಾಶವಾಣಿ ಕಲಿಸ್ತಿರುವ ಹಿನ್ನೆಲೆಯಲ್ಲಿ ರೈತರು ಈಗಲೂ ರೇಡಿಯೋನ ಕೇಳ್ತಾರೆ, ಮುಂದೆನೂ ಕೇಳ್ತಾರೆ, ಅದ್ರ ಬಗ್ಗೆ ಆಲೋಚನೆ ಇಲ್ಲ. ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಿಮ್ಮ ಮನೆಯಲ್ಲಿರುವ ಇತರರು ರೇಡಿಯೋ ಕೇಳುವಂತಾಗಬೇಕು, ನಿಮ್ಮ ವಿಚಾರ ಅವರಿಗೂ ಹರಡಬೇಕು, ರೇಡಿಯೋದ ವಿಚಾರ ಎಲ್ಲರಿಗೂ ಹರಡಬೇಕು. ರೇಡಿಯೋದಲ್ಲಿ ಕೃಷಿ ಪ್ರಧಾನವಾದ ಪ್ರಸಾರ, ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಬಿತ್ತರಿಸ್ತೀವಿ. ಅಂದ್ರೆ ಕೃಷಿಕರಿಗೆ ಬರೀ ಕೃಷಿ ಇದೆ ಅಂತಲ್ಲ, ಕಾನೂನಿಂದ ಬೇಕು, ಮನೋರಂಜನೆ ಬೇಕು, ಆರೋಗ್ಯದ ಬೇಕು, ಹೀಗೆ ಒಂದಲ್ಲ 10 ಕಾರ್ಯಕ್ರಮಗಳು ರೇಡಿಯೋದಿಂದ ಬಿತ್ತರವಾಗುವ ಹಿನ್ನೆಲೆಯಲ್ಲಿ ಈ ಒಂದು ದಿನವನ್ನ ನೆನಪು ಮಾಡಿಕೊಳ್ಳಿಕ್ಕೆ, ನೀವು ಇದನ್ನ ಗಮನಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಹಳ ಪ್ರೀತಿಯಿಂದ ಆಗಮಿಸಿದಿರಿ. ನಿಮ್ಮ ಬಾಳು ಬದುಕು ಹಸನಾಗಿ ಸಾಗ್ಲಿಕ್ಕೆ ರೇಡಿಯೋ ನೆರವಾಗ್ಲಿ ಅನ್ಕೊಂಡು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ನೀವು ಪ್ರತಿ ದಿವಸವೂ ಕೂಡ ಆಕಾಶವಾಣಿಯಲ್ಲಿ ಆಲಿಸಿಕೊಳ್ತಾ ಇರತಕ್ಕಂತಹ 6:50 ಕಾರ್ಯಕ್ರಮ ಏನಿದೆಯೋ ಕಿಸಾನ್ ವಾಣಿ, ಇದು ಹೇಗೆ ಹುಟ್ಟನ್ನ ಪಡಿತು, ಈ ಹುಟ್ಟಿಗೆ ಹಾಸನ ಹೇಗೆ ಕಾರಣ ಆಯಿತು, ಇವತ್ತಿಗೂ ಕೂಡ ಎಲ್ಲ ಕೃಷಿಕರು ಕೂಡ ಇದನ್ನ ಹೇಗೆ ಸದ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ಬಹಳ ಮನಮುಟ್ಟುವ ರೀತಿಯಲ್ಲಿ ತಿಳಿಸಿಕೊಟ್ಟಂತಹ ನಮ್ಮ ಡಾಕ್ಟರ್ ವಿಜಯ ಅಂಗಡಿ ಸರ್ಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಕೃಷಿಯಲ್ಲಿ ಹವಾಮಾನದ ಮಹತ್ವ, ಈ ವಿಷಯವನ್ನ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಎಸ್ ಟಿ ಭೈರಪ್ಪನವರು, ಇವರು ಅನೇಕ ವರ್ಷಗಳಿಂದ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕತ್ತಲಗೆರೆಯಲ್ಲೂ ಕೂಡ ಕೆಲಸವನ್ನ ಮಾಡಿದಂಥವರು. ಅವರು ಬೇಸಾಯ ಶಾಸ್ತ್ರಜ್ಞರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಕೃಷಿಯಲ್ಲಿ ಹವಾಮಾನದ ಮಹತ್ವ, ಈ ವಿಷಯವನ್ನು ಕುರಿತು ಅವರ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಾವು ಕಿಸಾನ್ ರೇಡಿಯೋ ದಿವಸವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ದಿನದಂದು ರೈತರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವುದು ತುಂಬಾ ಶ್ಲಾಘನೀಯ ಅಂತ ಹೇಳಿ ಹೇಳಬಹುದು. ಈ ಹವಾಮಾನ ಮತ್ತು ಕೃಷಿ ಎರಡನ್ನೂ ನಾವು ನೋಡಿದ್ರೆ ನಮ್ಮ ಹೃದಯ ಮತ್ತು ದೇಹ ಎರಡು ಹೇಗೆ ಸಂಬಂಧ ಇದೆನೋ, ಹೃದಯ ಇಲ್ಲ ಅಂದ್ರೆ ದೇಹ ಇಲ್ಲ, ದೇಹ ಇಲ್ಲ ಅಂತಂದ್ರೆ ಹೃದಯ ಇಲ್ಲ, ಆ ತರ ಒಂದು ಸಂಬಂಧ ಇರುವಂತಹ ಹವಾಮಾನ ಮತ್ತು ಕೃಷಿಗೆ ಇರುವಂತಹ ಸಂಬಂಧ ಅಂತ ಹೇಳಿ ನಾನು ಹೇಳಬಹುದು. ಈಗ ನಾವು ಈ ಹವಾಮಾನವನ್ನ ತಿಳ್ಕೊಬೇಕು ಅಂತಂದ್ರೆ ಹವಾಮಾನ ಅಂದ್ರೆ ಏನು ಅನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ. ಈ ಹವಾಮಾನ ಅಂತಂದ್ರೆ ನಮ್ಮ ವಾಯುಮಂಡಲ ಅಂತ ಹೇಳ್ತೇವೆ. ನಮ್ಮ ಭೂಮಿಯನ್ನ ಸುತ್ತುವರೆದಂತ ವಾಯುಮಂಡಲ ಏನಿದೆ ಅಲ್ಲ, ಅದನ್ನ ನಾವು ಹವಾಮಾನ ಅಂತ ಹೇಳ್ತೇವೆ. ಇದು ಏನು ಅಂತಂದ್ರೆ ಈಗ ನಾವು ಇಲ್ಲಿ ಕುತ್ಕೊಂಡಿದೀವಿ, ಇಷ್ಟೆಲ್ಲ ಇದ್ದೀವಿ, ಇಲ್ಲಿರುವಂತ ಹವಾಮಾನವೇ ಬೇರೆ. ಇದೇ ಹವಾಮಾನ ಏನಂತಂದ್ರೆ ಹೆಚ್ಚು ಪ್ರದೇಶಕ್ಕೆ ವ್ಯಾಪ್ತಿ ಹೊಂದಿ ಬಹಳ ಕಾಲದವರೆಗೆ ಇರುವಂತ ಒಂದು ಪರಿಸ್ಥಿತಿಯನ್ನ ನಾವು ಹವಾಮಾನ ಅಂತ ಹೇಳಿ ಹೇಳ್ತೇವೆ. ಯಾವುದೇ ಒಂದು ಬೆಳೆ ಮಾಡಬೇಕಾದ್ರೆ 4 ಅಂಶಗಳು ನಾವು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕು. ಒಂದು, ನಾವು ಬೆಳೆ ಮಾಡಬೇಕು ಅಂತಂದ್ರೆ ಆ ಬೆಳೆ ಇಡ್ಲಿಕ್ಕೆ ಒಂದು ಒಳ್ಳೆಯ ಭೂಮಿ ಇರಬೇಕು. ಎರಡನೇದೇನು ಅಂತಂದ್ರೆ ಒಂದು ಒಳ್ಳೆಯ ಬೀಜ ಇರಬೇಕು. ಆ ಬೆಳೆ ಬೆಳಿಬೇಕು ಅಂತಂದ್ರೆ ಅಲ್ಲಿ ನೀರಿನ ಅವಶ್ಯಕತೆ ಇರಬೇಕು. ಇವು 3 ಅಂಶಗಳನ್ನ ಇಟ್ಟುಕೊಂಡು ಬೆಳೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಹವಾಮಾನ ಬಹಳ ಮುಖ್ಯವಾದಂತಹ ಒಂದು ಘಟಕ ಅಂತ ಹೇಳಿ ಹೇಳಬಹುದು. ಇವತ್ತಿನ ದಿವಸ ಈ ಹವಾಮಾನ ಏನಿದೆ ಅಲ್ಲ, ಇದು ಬೆಳೆಗಳ ಮೇಲೆ ಯಾವ ತರ ಒಂದು ಪರಿಣಾಮ ಬೀರುತ್ತೆ ಅಥವಾ ಅದರ ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾದ್ರೆ, ಈಗಾಗಲೇ ನಾನು ಹೇಳಿದೆ ವಾಯುಮಂಡಲ ಅಂತ ಹೇಳಿದೆ. ವಾಯುಮಂಡಲ ಅಂತಂದ್ರೆ ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲಿ ಏನು ಅಂತಂದ್ರೆ ಬೆಳೆಗೆ ಬೇಕಾದಂತ ಘಟಕಗಳು ಯಾವುವು ಅನ್ನೋದನ್ನ ನಾವು ನೋಡಿದಾಗ, ಮೊದಲದಾಗಿ ಏನು ಅಂತಂದ್ರೆ ಹವಾಮಾನದಿಂದ ಸಿಗುವಂತ ಬೆಳೆಗೆ ಪೂರಕವಾದಂತ ಪ್ರಪ್ರಥಮವಾದ ಒಂದು ಘಟಕ ಅಂತಂದ್ರೆ ಮಳೆ. ಈ ಮಳೆ ನಮಗೆ ಭೂಮಿ ಮೇಲೆ ಇರುವಂತ ನೀರನ್ನು ಸಂಗ್ರಹ ಮಾಡ್ಕೊಳ್ಲಿಕ್ಕೆ ಇರಬಹುದು, ಅಥವಾ ನಮ್ಮ ಬದುಕಲಿಕ್ಕೆ ಇರಬಹುದು, ಬೆಳೆ ಉತ್ಪಾದನೆ ಮಾಡ್ಲಿಕ್ಕೆ ಇರಬಹುದು, ಅಂತರ್ಜಲವನ್ನ ವೃದ್ಧಿ ಮಾಡ್ಲಿಕ್ಕೆ ಇರಬಹುದು. ಹೀಗಾಗಿ ಮಳೆ ಈ ಹವಾಮಾನದಲ್ಲಿ ಇರುವಂತ ಒಂದು ಪ್ರಮುಖವಾದಂತ ಘಟಕ ಅಂತೇಳಿ ಹೇಳ್ಬಹುದು. ಇನ್ನು ಎರಡನೆಯ ಘಟಕ ಯಾವುದು ಅಂತಂದ್ರೆ ಸೂರ್ಯರಶ್ಮಿ. ಸೂರ್ಯರಶ್ಮಿ ಇಲ್ಲ ಅಂತಂದ್ರೆ ನಾವು ಯಾವುದೇ ಬೆಳೆ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಸೂರ್ಯರಶ್ಮಿ ಕೂಡ ಒಂದು ಪ್ರಮುಖವಾದಂತಹ ಘಟಕ ಅಂತೇಳಿ ಹೇಳ್ಬಹುದು. ಇನ್ನು ಮೂರನೇದೇನು ಅಂತಂದ್ರೆ ಉಷ್ಣತೆ. ನಮ್ಗೆ ಬೆಳಕು ಸಾಕಷ್ಟು ಇದ್ದಾಗ ಉಷ್ಣತೆ ಒಂದು ವಾತಾವರಣದಲ್ಲಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಸೂರ್ಯ ಮತ್ತು ಉಷ್ಣತೆ ಎರಡು ಈ ಭೂಮಿಯಲ್ಲಿರುವಂತಹ ನೀರನ್ನ ಆವಿಯಾಗಿ ವಾತಾವರಣಕ್ಕೆ ಸೇರ್ಪಡೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾವ. ಹೀಗಾಗಿ ವಾತಾವರಣದಲ್ಲಿ ಆರ್ದ್ರತೆ ಅನ್ನೋದು ಬೆಳೆಯ ಬೆಳವಣಿಗೆಗೆ ತುಂಬಾ ಸಹಾಯಕ ಮಾಡುವಂತ ಒಂದು ಅಂಶ ಅಂತೇಳಿ ಹೇಳ್ಬಹುದು. ಇದರ ಜೊತೆಗೆ ಗಾಳಿ ಬೆಳೆಯ ಬೆಳವಣಿಗೆಗೆ ತುಂಬಾ ಸಹಕಾರಿಯಾದಂತ ಅಂಶ. ಗಾಳಿಯ ಒತ್ತಡ ಅಂತ ಹೇಳ್ತೇವೆ ಅದು ಕೂಡ ಏನು ಅಂತಂದ್ರೆ ಇವತ್ತಿನ ದಿವಸ ಬೆಳೆ ಬೆಳವಣಿಗೆಗೆ ಬೇಕಾದಂತ ಪ್ರಮುಖವಾದಂತ ಅಂಶ ಅಂತೇಳಿ ಹೇಳ್ಬಹುದು. ಇನ್ನು ನಾವು ಒಂದೊಂದು ಘಟಕಗಳನ್ನ ವಿಶ್ಲೇಷಣೆ ಮಾಡಿದಾಗ, ಈಗ ಬೆಳಕು ಬೆಳೆಗೆ ಯಾಕೆ ಬೇಕು ಅಲ್ವಾ, ಅದನ್ನ ನಾವು ವಿಚಾರ ಮಾಡಿದಾಗ ಈ ಯಾವುದೇ ಒಂದು ಬೆಳೆ ಅದು ತನ್ನ ಬೆಳವಣಿಗೆ ಮಾಡ್ಕೊಳ್ಲಿಕ್ಕೆ ಆಹಾರ ಉತ್ಪಾದನೆಯನ್ನು ಮಾಡ್ಕೋಬೇಕಾಗಿತ್ತು. ಈ ಆಹಾರ ಉತ್ಪಾದನೆ ಮಾಡ್ಕೋಬೇಕು ಅಂತಂದ್ರೆ ಬೆಳಕು ಬಹಳ ಮುಖ್ಯವಾದಂತ ಒಂದು ಹವಾಮಾನದ ಘಟಕ ಅಂತೇಳಿ ಹೇಳ್ಬಹುದು. ನಾವು ಈ ಬೆಳಕನ್ನ ತೆಗೆದುಕೊಂಡ್ರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಹೇಗೆ, ಅದು ಎಷ್ಟು ತೀವ್ರತೆಯಿಂದ ಬೆಳಕು ಬೆಳೆಗೆ ಸಿಗ್ತಾ ಇದೆ, ಆಮೇಲೆ ಎಷ್ಟು ಕಾಲದವರೆಗೆ ಈ ಬೆಳಕು, ಒಂದು ದಿನದಲ್ಲಿ ಸಾಮಾನ್ಯವಾಗಿ 12 ಗಂಟೆ ಬೆಳಕು 12 ಗಂಟೆ ರಾತ್ರಿ ಅಂತೇಳಿ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಆದ್ರೆ ಚಳಿಗಾಲದ ಅವಧಿಯಲ್ಲಿ ಬೆಳಕಿನ ಅವಧಿ ಕಡಿಮೆ ಆಗುತ್ತೆ, ಅದೇ ತರ ನಾವು ಜೂನ್ ಜುಲೈ ಹಿಂಗ್ ಮುಂದೆ ಹೋದ್ರೆ ಬೆಳಕಿನ ಅವಧಿ ಜಾಸ್ತಿ ಆಗುತ್ತೆ. ಹೀಗಾಗಿ ಕೆಲವೊಂದು ಬೆಳೆಗಳು ಏನು ಅಂತಂದ್ರೆ ಕಡಿಮೆ ಅವಧಿಯ ಬೆಳಕನ್ನು ಬೇಡ್ತಾವು, ಕೆಲವೊಂದು ಬೆಳೆಗಳು ಹೆಚ್ಚು ಅವಧಿಯ ಬೆಳಕನ್ನ ಬೇಡುವಂತ ಬೆಳೆಗಳು ಕೂಡ ಇದೆ. ಸೊ ಹೀಗಾಗಿ ಇನ್ನೊಂದು ಏನು ಪ್ರಮುಖವಾದಂತ ಬೆಳಕಿಗೆ ಬಂದ್ರೆ ಕ್ವಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಯಾವ ಬಣ್ಣಗಳಲ್ಲಿ ನಮ್ಗೆ ಬೆಳಕು, ಸಾಮಾನ್ಯವಾಗಿ 7 ಬಣ್ಣಗಳು ಅಂತ ಹೇಳಿ ಹೇಳ್ತೇವೆ. ಕಾಮನಬಿಲ್ ನೋಡಿದಾಗ ನಿಮ್ಗೆಲ್ಲ ಗೊತ್ತಿದೆ 7 ಬಣ್ಣಗಳಿಂದ ನಮ್ಗೆ ಏನು ಅಂತಂದ್ರೆ ಬೆಳಕು ಸಿಗ್ತಾ ಇದೆ. ಅದರಲ್ಲಿ ಏನು ಅಂತಂದ್ರೆ ಯಾವ ಬಣ್ಣ ನಮ್ಗೆ ಆಹಾರ ಉತ್ಪಾದನೆಯಲ್ಲಿ ಜಾಸ್ತಿ ಸಹಾಯ ಮಾಡುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ 7 ಬಣ್ಣಗಳಲ್ಲಿ ಕೆಂಪು ಬಣ್ಣ ಏನಿದೆ ಅಲ್ಲ, ಇದು ಏನು ಅಂತಂದ್ರೆ ಬೆಳೆ ಉತ್ಪಾದನೆಗೆ ತುಂಬಾ ಸಹಕಾರಿಯಾದಂತ ಒಂದು ಅಂಶ ಅಂತೇಳಿ ಹೇಳ್ಬಹುದು. ಇದಿಷ್ಟು ಏನು ಅಂತಂದ್ರೆ ಬೆಳೆಗಳ ಮೇಲೆ ಆಗುವಂತ ಒಂದು ಪರಿಣಾಮವನ್ನ ತಿಳ್ಕೊಂಡಾಗಾಯ್ತು. ಇನ್ನು ಉಷ್ಣತೆಗೆ ಬಂದ್ರೆ, ಉಷ್ಣತೆ ಅಂತಂದ್ರೆ ಬೆಳೆಗಳಿಗೆ ಅವಶ್ಯಕವಾದಂತ ಒಂದು ಹವಾಮಾನದ ಘಟಕ ಅಂತ ಹೇಳ್ಬಹುದು. ಈ ಉಷ್ಣತೆಯಲ್ಲಿ ನಾವು ಸಾಮಾನ್ಯವಾಗಿ 3 ಪ್ರಕಾರದ ಉಷ್ಣತೆಗಳನ್ನ ಬೆಳೆಗೆ ನಾವು ಹೇಳ್ತೇವೆ. ಕನಿಷ್ಠ ಉಷ್ಣತೆ, ಗರಿಷ್ಠ ಉಷ್ಣತೆ ಮತ್ತು ಸಾಮಾನ್ಯ ಮಟ್ಟಕ್ಕೆ ಇರುವಂತ ಉಷ್ಣತೆ ಅಂತ ಹೇಳಿ ಹೇಳ್ತೇವೆ. ಈಗ ತಮ್ಗೆಲ್ಲ ಗೊತ್ತಿದೆ, ಕೆಲವೊಂದು ಬೆಳೆಗಳನ್ನ ನಾವು ಬೇಸಿಗೆಯಲ್ಲಿ ಬೆಳಿತೀವಿ, ಕೆಲವೊಂದು ಬೆಳೆಗಳನ್ನ ನಾವು ಚಳಿಗಾಲದಲ್ಲಿ ಬೆಳಿತೀವಿ, ಕೆಲವೊಂದು ಬೆಳೆಗಳನ್ನ ನಾವು ಮಳೆಗಾಲದಲ್ಲಿ ಬೆಳಿತೀವಿ. ಈ ತರ ವಿವಿಧ ವಿಧವಾದ ಬೆಳೆಗಳನ್ನ ನಾವು ವಿಧ ವಿಧ ಕಾಲದಲ್ಲಿ ಯಾಕೆ ಬೆಳೀತಾ ಇದ್ದೀವಿ ಅಂತಂದ್ರೆ ಅವುಗಳಿಗೆ ಬೇಕಾದಂತ ಉಷ್ಣತೆ ಏನಿದೆ ಅಲ್ಲ ಅದು ಬಹಳ ಪ್ರಮುಖವಾದಂತ ಕಾರ್ಯವನ್ನ ನಡೆಸುತ್ತೆ. ಈಗ ಚಳಿಗಾಲದ ಬೆಳೆಯನ್ನು ತೆಗೆದು ನಾವು ಬೇಸಿಗೆಯಲ್ಲಾಗ್ಲಿ ಅಥವಾ ಮಳೆಗಾಲದಲ್ಲಿ ಹಾಕಿದ್ರೆ ಅವು ಕಾಳು ಕಟ್ಟುವುದಾಗ್ಲಿ ಅದು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಕಳ್ಕೊಳ್ತಾವು. ಸಾಮಾನ್ಯವಾಗಿ ನಾವು ಬೇಸಿಗೆ ಬೆಳೆ ಆಗ್ಲಿ ಚಳಿಗಾಲದ ಬೆಳೆ ಆಗ್ಲಿ ಎಷ್ಟು ಉಷ್ಣತೆ ಬೇಕು ಅಂತೇಳಿ ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಿದಾಗ 20-30 ಡಿಗ್ರಿ ಅಷ್ಟು ಉಷ್ಣತೆ ಆ ಒಂದು ಬೆಳೆಗಳಿಗೆ ಬೇಕಾಗುತ್ತೆ. ಇನ್ನು ಚಳಿಗಾಲದ ಬೆಳೆ ಆಲೂಗಡ್ಡೆ ಇದೆ, ಗೋಧಿ ಇದೆ, ಬಟಾಣಿ ಇದೆ, ಇಂತಹ ಬೆಳೆಗಳನ್ನು ನಾವು ಮಾಡಬೇಕಾದ್ರೆ ಕನಿಷ್ಠ ಉಷ್ಣತೆ ಅಂದ್ರೆ ಅದಕ್ಕೆ ಬೇಕಾದಂತಹ ಉಷ್ಣತೆ ಎಷ್ಟು ಅಂತ ಹೇಳಿ ನಾವು ಅಧ್ಯಯನ ಮಾಡಿದಾಗ 15-20 ಡಿಗ್ರಿ ಅಷ್ಟು ಉಷ್ಣತೆ ಅಂತಹ ಬೆಳೆಗಳಿಗೆ ಬೇಕಾಗುತ್ತೆ. ಹೀಗಾಗಿ ಈ ಉಷ್ಣತೆ ಅನ್ನೋದು ಏನಿದೆ ಅಲ್ಲ ಈ ಬೆಳೆಯ ಬೆಳವಣಿಗೆಗೆ ತುಂಬಾ ಸಹಕಾರಿಯಾದಂತ ಒಂದು ಹವಾಮಾನದ ಘಟಕ ಅಂತೇಳಿ ಹೇಳ್ಬಹುದು. ಈ ಸಸ್ಯದಲ್ಲಿರುವಂತಹ ಎಲ್ಲಾ ಒಂದು ಕ್ರಿಯೆಗಳು, ಈಗ ನಾವು ಊಟ ಮಾಡಿದ ತಕ್ಷಣ ಜೀರ್ಣ ಆಗ್ಬೇಕು, ದೇಹಕ್ಕೆಲ್ಲ ಸರಬರಾಜ್ ಆಗ್ಬೇಕು, ಅಂದಾಗ ನಾವೆಲ್ಲ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ತರನಾಗಿ ಸಸ್ಯಗಳಲ್ಲಿ ಕೂಡ ಏನು ಅಂತಂದ್ರೆ ಈ ಒಂದು ಸೂರ್ಯರಶ್ಮಿಯಿಂದ ತಯಾರಾದಂತ ಆಹಾರ ಎಲ್ಲಾ ಭಾಗಗಳಿಗೆ ಹಂಚಿಕೆ ಆಗ್ಬೇಕು, ಕಾಳುಗಳಿಗೆ ಹೋಗ್ಬೇಕು, ಅವಾಗ ನಾವು ಬೆಳೆ ಇಳುವರಿಯನ್ನ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಉಷ್ಣತೆ ಬೆಳೆಗೆ ಬೇಕಾದಂತ ಉಷ್ಣತೆ ಏನಲ್ಲ ಆ ಒಂದು ಉಷ್ಣತೆ ಅದಕ್ಕೆ ಬೇಕಾದಷ್ಟು ಇದ್ರೆ ಒಂದು ಒಳ್ಳೆಯ ಇಳುವರಿಯನ್ನ ತೆಗಿಲಿಕ್ಕೆ ಸಾಧ್ಯತೆ ಇದೆ. ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಸಾಮಾನ್ಯ ಉಷ್ಣತೆ ಏನಂತ ಹೇಳ್ತೇವಲ್ಲ ಆ ಒಂದು ಉಷ್ಣತೆ ಏನಂತಂದ್ರೆ ಬೆಳೆಗೆ ತುಂಬಾ ಸಹಕಾರಿಯಾಗಿದ್ದು ಅನ್ನುವಂತ ಒಂದು ವೈಜ್ಞಾನಿಕ ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೀವಿ. ಉಷ್ಣತೆಯ ಮೇಲೆ ನಾವು ಬೆಳೆಗಳ ಒಂದು ನಿರ್ಧಾರವನ್ನ ಮಾಡುವಂತ ಅಂಶ. ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ವಾತಾವರಣದಲ್ಲಿರುವಂತಹ ಆರ್ದ್ರತೆ ಅಂತ ಹೇಳ್ತೀವಿ. ಆರ್ದ್ರತೆ ಅಂದ್ರೆ ತೇವಾಂಶ. ಹೆಚ್ಚು ಆರ್ದ್ರತೆ ಅಥವಾ ಹೆಚ್ಚು ತೇವಾಂಶ ಇದ್ದಾಗ ಬೆಳೆಗಳು ರೋಗಗಳಿಗೆ ತುತ್ತಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಆಲೂಗಡ್ಡೆ ಸಾಮಾನ್ಯವಾಗಿ ಅಂಗಮಾರಿ ರೋಗ ಯಾಕೆ ಬರುತ್ತೆ ಅಂತಂದ್ರೆ ಸತತವಾಗಿ ಮಳೆ ಬೀಳುವಂತ ದಿನಗಳಿರಬಹುದು, ಆಮೇಲೆ ಮಳೆ ಬಂದು ಬಿಸಿಲು ಬರುವಂತ ದಿನಗಳಿರಬಹುದು. ಇಂಥ ಒಂದು ವಾತಾವರಣದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳು, ಅದರಲ್ಲೂ ಕೂಡ ಫಂಗಸ್ ಅಂತ ಹೇಳ್ತೀವಿ, ಇಂಥ ಒಂದು ಸೂಕ್ಷ್ಮಾಣುಜೀವಿಗಳು ಅವುಗಳ ಚಟುವಟಿಕೆ ಜಾಸ್ತಿ ಆಗಲಿಕ್ಕೆ ಈ ಅಂಶಗಳು ಸಹಕಾರಿ ಆಗುತ್ತೆ. ಹೀಗಾಗಿ ವಾತಾವರಣದಲ್ಲಿರುವಂತ ಆರ್ದ್ರತೆಯ ಪ್ರಮಾಣವು ಕೂಡ ಒಂದು ಬೆಳೆಯ ಬೆಳವಣಿಗೆ ನಿರ್ಧಾರ ಮಾಡುವಂತಹದ್ದಂತ ಹೇಳಬಹುದು. ಅಂದ್ರೆ ನಮಗೆ ವಾತಾವರಣದಲ್ಲಿ ಎಷ್ಟು ಆರ್ದ್ರತೆ ಇದ್ರೆ ನಾವು ಚೆನ್ನಾಗಿ ಬೆಳೆ ಬೆಳಿಬಹುದು ಅನ್ನುವಂತದನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಸುಮಾರು 50-60% ಆರ್ದ್ರತೆ ಒಂದು ಒಳ್ಳೆಯ ಬೆಳೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವೊಂದು ಬೆಳೆಗಳು ಹೆಚ್ಚು ಉಷ್ಣತೆಯನ್ನು ತೆಗೆದುಕೊಂಡು ಹೆಚ್ಚು ಆರ್ದ್ರತೆ ಇಷ್ಟಪಡುವಂತ ಕೆಲವೊಂದು ಬೆಳೆಗಳು ಕೂಡ ಇವೆ. ಹೀಗಾಗಿ ಈ ಆರ್ದ್ರತೆನೂ ಕೂಡ ಏನು ಅಂತಂದ್ರೆ ಬೆಳೆಗೆ ಸಹಕಾರಿಯಾದಂತ ಒಂದು ಹವಾಮಾನದ ಘಟಕ ಅಂತ ಹೇಳಿ ಹೇಳಬಹುದು. ಇನ್ನೊಂದು ಪ್ರಮುಖವಾದಂತ ಹವಾಮಾನದ ಘಟಕ ಅಂತಂದ್ರೆ ಗಾಳಿ. ಗಾಳಿಯಲ್ಲಿ ಸಾಕಷ್ಟು ಅನಿಲಗಳಿದೆ, ಅದರಲ್ಲಿ 78% ಸಾರಜನಕ ಇದೆ, 21% ಆಮ್ಲಜನಕ ಇದೆ, ಅದರ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಇದೆ, ಆರ್ಗಾನ್ ಇದೆ, ಜಿನಾನ್ ಇದೆ, ಈ ತರ ಅನೇಕ ಅನಿಲಗಳನ್ನು ಹೊಂದಿದಂತಹ ಗಾಳಿ ಇದು ಕೂಡ ಸಸ್ಯದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುವಂತ ಒಂದು ಹವಾಮಾನದ ಘಟಕ ಅಂತ ಹೇಳಿ ಹೇಳಬಹುದು. ಅತಿ ಗಾಳಿ ಬಿಟ್ಟರು ಕೂಡ ಬೆಳೆಗಳಿಗೆ ತೊಂದರೆ, ಅತಿ ಕಡಿಮೆ ಗಾಳಿ ಬಿಟ್ಟರು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಎಷ್ಟು ಬೇಕು ಒಟ್ಟಾರೆ ಅಂತಂದ್ರೆ ನಾವು 2-4 ಕಿಲೋಮೀಟರ್ ವೇಗದಲ್ಲಿ ಬೀಸುವಂತ ಗಾಳಿ ಬೆಳೆ ಬೆಳವಣಿಗೆಗೆ ತುಂಬಾ ಅನುಕೂಲ ಅನ್ನುವಂತ ಒಂದು ವೈಜ್ಞಾನಿಕ ಮಾಹಿತಿಯನ್ನು ನಾವು ಕಂಡುಕೊಂಡಿದ್ದೀವಿ. ಹೀಗಾಗಿ ಈ ಗಾಳಿಯಿಂದ ಏನಾಗುತ್ತೆ, ಪರಾಗಸ್ಪರ್ಶ ಕ್ರಿಯೆ ಇರಬಹುದು, ಆಮೇಲೆ ಮೋಡಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಲಿಕ್ಕೆ ಇರಬಹುದು, ಈ ತರ ಒಂದು ಗಾಳಿಯು ಕೂಡ ಸಸ್ಯದ ಬೆಳವಣಿಗೆಯಲ್ಲಿ ತುಂಬಾ ಅನುಕೂಲ ಮಾಡುವಂತ ಒಂದು ಹವಾಮಾನದ ಘಟಕ ಅಂತ ಹೇಳಿ ಹೇಳಬಹುದು. ಇನ್ನು ಏನು ಅಂದ್ರೆ ಗಾಳಿಯ ಒತ್ತಡ ಅಂತ ಹೇಳಿದೀವಿ. ಈ ಗಾಳಿಯ ಒತ್ತಡ ಇದ್ದಾಗ ಮಾತ್ರ ಗಾಳಿಯ ಚಲನೆ ಸಾಧ್ಯ. ಅದೇ ತರನಾಗಿ ನಮ್ಗೆ ಏನು ಅಂತಂದ್ರೆ ಈ ಮಳೆಯ ಮೋಡಗಳು ಬರಬೇಕು ಅಂತಂದ್ರೆ ಒಂದು ಒತ್ತಡ ಪ್ರದೇಶ ನಿರ್ಮಾಣ ಆಗ್ಲೇಬೇಕು, ಇಲ್ಲ ಅಂತಂದ್ರೆ ನಾವು ಮಳೆಯನ್ನು ಪಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಒತ್ತಡವು ಕೂಡ ಏನು ಅಂತಂದ್ರೆ ಬೇರೆ ಹವಾಮಾನ ಘಟಕಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಅದು ಕೂಡ ನಮ್ಮ ಒಂದು ಬೆಳೆ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಹೀಗಾಗಿ ಈ ಹವಾಮಾನದ ಘಟಕಗಳನ್ನು ನಾನು ವಿಶ್ಲೇಷಣೆ ಮಾಡಿದಾಗ ಈ ಒಂದು ಬೆಳೆ ಬೆಳವಣಿಗೆ ಮಾಡಲಿಕ್ಕೆ ಸೂರ್ಯರಶ್ಮಿ ಇರಬಹುದು, ಮಳೆ ಇರಬಹುದು, ಉಷ್ಣತೆ ಇರಬಹುದು, ಆರ್ದ್ರತೆ ಇರಬಹುದು, ಈ ಎಲ್ಲಾ ಘಟಕಗಳು ಆ ಬೆಳೆಗೆ ಬೇಕಾದಂತ ಅನುಕೂಲ ಇರುವಂತಹ ವಾತಾವರಣದಲ್ಲಿ ಇದ್ರೆ ಒಂದು ಒಳ್ಳೆಯ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಸೊ ಇದಿಷ್ಟು ಏನು ಅಂತಂದ್ರೆ ಹವಾಮಾನ ಅಂದ್ರೇನು ಮತ್ತು ಹವಾಮಾನದಲ್ಲಿರುವಂತ ಘಟಕಗಳು ಯಾವುದು, ಅವು ಬೆಳೆಗಳ ಮೇಲೆ ಮಾಡುವಂತ ಪರಿಣಾಮಗಳು ಯಾವುವು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಇಷ್ಟ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿಗೂ ಹಾಗೂ ರೈತ ಬಾಂಧವರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹವಾಮಾನ ಅನ್ನುವಂಥದ್ದು ಬಹಳ ಮುಖ್ಯ. ಹವಾಮಾನ ಇಲ್ಲ ಅಂತ ಹೇಳಿದ್ರೆ ಕೃಷಿ ಮಾಡಲಿಕ್ಕಾಗಲ್ಲ, ಬಹಳ ಮುಖ್ಯವಾಗಿ ನಾವು ಬದುಕಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹವಾಮಾನ ಅಂತ ಅಂದ್ರೆ ಏನು, ಅದು ಹೇಗೆ ಇರಬೇಕು, ಹೇಗೆ ಇದ್ದಾಗ ಅದು ಕೃಷಿಗೆ ಪೂರಕವಾಗಿ ಇರುತ್ತೆ, ಹೇಗೆ ಇಲ್ಲದೇ ಇದ್ದಾಗ ಏನೆಲ್ಲ ಅನಾನುಕೂಲಗಳು ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇದುವರೆಗೆ ನಮಗೆ ಎಸ್ಟಿ ಭೈರಪ್ಪನವರು ತಿಳಿಸ್ಕೊಟ್ರು. ಬಹಳ ಸರಳವಾಗಿ ನಮ್ಮ ಕೃಷಿಕರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಂದು ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ನಾವು ಅವರಿಗೆ ಇದು ಮಾಡೋಣ. ಹವಾಮಾನ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನಾವು ಪ್ರತಿ ದಿವಸವೂ ಕೂಡ ಆಲಿಸಿಕೊಳ್ತಾ ಇದ್ದೇವೆ ಮತ್ತು ಬಹಳ ಮುಖ್ಯವಾಗಿ ಅನುಭವಿಸ್ತಾ ಇದ್ದೇವೆ. ಅದು ನಮ್ಮ ಬೆಳೆಯಲ್ಲಾಗಬಹುದು, ನಮ್ಮ ಆರೋಗ್ಯದಲ್ಲಾಗಬಹುದು, ವಾತಾವರಣದಲ್ಲಾಗಬಹುದು, ಎಲ್ಲ ಕಡೆಯೂ ಕೂಡ ನಾವು ನೋಡ್ತಾ ಇದ್ದೇವೆ. ಇದು ನೇರವಾಗಿ ಕೃಷಿಕನ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಹೇಗೆ ಕೃಷಿಕನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಯಾವೆಲ್ಲ ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ತಿಳಿಸಲಿಕ್ಕಾಗಿ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರಗತಿಪರ ಬೆಳೆಗಾರರಾದಂತಹ ಕುಣಿಗಾನಹಳ್ಳಿಯ ಧರ್ಮರಾಜ್ ಅವರು. ಧರ್ಮರಾಜ್ ಅವರು ಬಹಳ ಒಳ್ಳೆಯ ಬೆಳೆಗಾರರು, ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದಂಥವ್ರು. ಪ್ರಯೋಗಗಳನ್ನು ಮಾಡಿ ಅವರಷ್ಟೇ ಅದರ ಫಲವನ್ನು ಉಣ್ತಾ ಇಲ್ಲ, ಅದನ್ನು ಇಡೀ ಪಶ್ಚಿಮ ಘಟ್ಟದಲ್ಲಿ ಇರತಕ್ಕಂಥ ರೈತರು ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಅದರ ಒಂದು ಫಲವನ್ನು ಉಣಿಸ್ತಾ ಇದ್ದಾರೆ. ನಾವು ಹೇಗೆ ಬೆಳೆಯನ್ನು ಮಾಡಬೇಕು, ಹೇಗೆ ಮಾಡಿದರೆ ಏನಾಗುತ್ತೆ, ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಳುವರಿ. ಈ ಇಳುವರಿಯನ್ನು ಹೆಚ್ಚಳವನ್ನು ಮಾಡುವಂಥದ್ದು ಹೇಗೆ, ಅದು ಕೂಡ ನಿಸರ್ಗಕ್ಕೆ ನಾವು ಯಾವುದೇ ರೀತಿಯ ತೊಂದರೆಯನ್ನು ಮಾಡದೆ ಹೇಗೆ ಮಾಡಬಹುದು ಅನ್ನುವಂಥ ಪ್ರಯೋಗಗಳನ್ನ ಅವರು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇದ್ದಾರೆ, ಪ್ರಯೋಗಗಳನ್ನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಈ ಹವಾಮಾನ ಬದಲಾವಣೆಯಿಂದಾಗಿ ಏನೆಲ್ಲ ಸಮಸ್ಯೆಯನ್ನ ಕೃಷಿಕರು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ನಿಮ್ಮ ಮುಂದೆ ಅನಾವರಣವನ್ನ ಮಾಡ್ತಾ ಇದ್ದಾರೆ ಧರ್ಮರಾಜ್ ಅವರು. ಎಲ್ಲರಿಗೂ ತಿಳಿದಿರೋ ಹಾಗೆ ಹವಾಮಾನ ವಿಪರೀತವಾಗಿ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಹವಾಮಾನ ಬದಲಾವಣೆ ಆಗಿದೆ ಸರಿ, ಅದಕ್ಕೆ ನಾವೇನ್ ಕ್ರಮ ತಗೋಬೇಕು, ಅದನ್ನ ಹೇಗೆ ನಾವು ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ನಾವು ಕೃಷಿಕರಾಗಿ ನಾವು ನಮ್ ಕೈಲಿ ಏನಿದೆ ಪ್ರಾಬ್ಲಮ್ ಆಗಿದೆ ಅದನ್ನ ನಾವು ಹೇಗೆ ನಿಭಾಯಿಸ್ಬೇಕು ಅದನ್ನ ಅನ್ನೋದು ನಾವಿಲ್ಲಿ ಚರ್ಚೆ ಮಾಡ್ಬೇಕಾಗಿದೆ. ಪ್ರಕೃತಿನ ಹೇಗೆ ಕಾಪಾಡ್ಕೋಬೇಕು, ನಮ್ಮ ಕೊಡುಗೆ ಏನಿರ್ಬೇಕು, ಅದಕ್ಕೆ ನಾವೇನು ಕ್ರಮ ತಗೋಬೇಕು, ಹಾನಿ ಆಗದಂಗೆ ನಾವೆಷ್ಟು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇತ್ತೀಚೆಗಂತೂ ವಿಪರೀತವಾದ ಮಳೆ, ವಿಪರೀತವಾದ ಚಳಿ, ವಿಪರೀತವಾದ ತಾಪಮಾನ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ. ಅದಕ್ಕೆ ನಾವೇನು ಕ್ರಮ ಕೈಗೊಳ್ಳಬೇಕು, ನಾನು ಕೃಷಿಕನಾಗಿ ನಾನು ಏನ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗತ್ತೆ. ನಾನೇನು ಕ್ರಮಗಳನ್ನು ಅನುಸರಿಸ್ತಾ ಇದ್ದೀನಿ ಅಂತ ಅಂದ್ರೆ, ಮುಖ್ಯವಾಗಿ ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ, ಸ್ವಲ್ಪ ಮಟ್ಟಿಗೆ ವೆನಿಲಾ, ಒಂದಷ್ಟು ಸಣ್ಣ ಪುಟ್ಟ ಹಣ್ಣಿನ ಗಿಡಗಳು ಇದನ್ನ ನಾನು ಬೆಳೀತಾ ಇದ್ದೀನಿ. ತುಂಬಾ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ನನ್ನ ತೋಟದಲ್ಲಿ ನಾನು ಯಾವ ಬೆಳೆನೂ ನಾವು ಹಾಳಾಗೋದಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಹಲವಾರು ಕ್ರಮಗಳನ್ನು ಅನುಸರಿಸ್ಕೊಂಡಿದ್ದೀನಿ. ಏನೇನು ಕ್ರಮ ಅನುಸರಿಸಬಹುದು ನಾವು ಅಂತ ಅಂದ್ರೆ, ಈ ತರ ಬದಲಾವಣೆ ಆದಾಗ ಒಂದಷ್ಟು ಗಮನಿಸುವಾಗ ಬರೀ ನಾವು ತಾಪಮಾನದ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ತಾಪಮಾನದಂತ ಬದಲಾವಣೆ ನಮಗೆ ಡೈರೆಕ್ಟ್ ಆಗಿ ಕಾಣುತ್ತೆ. ಹ್ಯುಮಿಡಿಟಿ, ಗಾಳಿಯಲ್ಲಿ ತೇವಾಂಶ ಎಷ್ಟಿದೆ ಅಂತೇಳಿ, ಅದು ಬಹಳ ವಿಪರೀತವಾಗಿ ಹಿಂದೆಂದು ಕಾಣದಷ್ಟು ಈ ವರ್ಷ ಬದಲಾವಣೆ ಕಂಡಿದೆ. ಲಾಸ್ಟ್ ಇಯರ್ 30 ಒಳಗಡೆ ಇತ್ತು ಹ್ಯುಮಿಡಿಟಿ, 30 ಬಿಲೋ ಬಂದಾಗ್ಲೇ ನಾವು ಕೆಲವು ಕಡೆ ಮಾತಾಡುವಾಗ ಹೇಳಿದ್ದು ಇಷ್ಟೊಂದು ದೊಡ್ಡ ಬದಲಾವಣೆ ಇದೆ. ಈ ವರ್ಷ ಇನ್ನೂ ಆಶ್ಚರ್ಯ ಪಡೋ ತರ 20 ಒಳಗಡೆ ಹ್ಯುಮಿಡಿಟಿ ಬಂದಿದೆ. ಅಂದ್ರೆ ವಾತಾವರಣ ಡ್ರೈ ಸ್ಪೆಲ್, ಒಣಹವೆ, ಅದು ತಡ್ಕೊಳಕ್ ಆಗದೇ ಇರೋ ಅಂತದ್ದು. ತಾಪಮಾನಕ್ಕಿಂತನೂ ಬಹಳ ಅಪಾಯ ಅದು. ಒಣಹವೆ ಇದ್ದಾಗ ಎಲೆ ಎಲ್ಲ ಶಿಂಕ್ ಆಗಿ ತೇವಾಂಶ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕ್ರಾಪ್ ಕೊಡೋದಕ್ಕೆ ಅವು ಬಹಳ ಕಷ್ಟ ಆಗುತ್ತೆ. ಆರೋಗ್ಯಕರವಾಗಿ ಗಿಡ ಬೆಳೆಯಲ್ಲ. ಹಾಗಾಗಿ ಅದಕ್ಕೆ ನಾವೇನ್ ಮಾಡಬೇಕು, ಒಂದಷ್ಟು ನೆರಳನ್ನ ನಾವು, ಹಿಂದೆ ಏನು ಇತ್ತು ಆ ನೆರಳಿಗಿಂತ ಜಾಸ್ತಿ ನಾವು ನೆರಳನ್ನ ಕಾಪಾಡ್ಕೋಬೇಕಾಗತ್ತೆ. ಮತ್ತೆ ಮಣ್ಣನ್ನ, ಯಾವುದೇ ಭೂಮಿ ಆದರೂ ಅತಿ ಹೆಚ್ಚು ತಾಪಮಾನ ಆದಾಗ ಆ ಮಣ್ಣನ್ನ ಬಿಸಿಲಿನ ತಾಪಕ್ಕೆ ಅತಿಯಾಗಿ ಒಣಗದಂಗೆ ನಾವು ಒಂದಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ನಮ್ಮಲ್ಲಿ ಮರಗಳಿದಾವೆ, ಹಿಂದೆ ಇರೋದಕ್ಕಿಂತ ಒಂದಷ್ಟು ಅಡಿಷನಲ್ ಮರಗಳನ್ನ ನಾವು ಮಧ್ಯದಲ್ಲಿ ನೆಡ್ತಾ ಇದ್ದೀವಿ ಭೂಮಿ ರಕ್ಷಣೆ ಮಾಡೋದಕ್ಕೋಸ್ಕರ. ಆ ಮರ ನೆಡುವಾಗ ನಾವ್ ಯಾವ್ಯಾವ ಮರ ನೆಡಬೇಕು ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಭೂಮಿಗೆ ಆರೋಗ್ಯಕರವಾಗಿ ಮಣ್ಣು ಫಲವತ್ತಾಗಿರೋದಕ್ಕೆ ಒಂದಷ್ಟು ಒಳ್ಳೊಳ್ಳೆ ಮರಗಳನ್ನ ಬೆಳೆಸಬೇಕಾಗತ್ತೆ. ಉದಾಹರಣೆಗೆ ಹತ್ತಿ ಮರ, ಹಲಸು ಮರ, ಗರಿಗೆ, ಹೊನ್ನೆ, ಒಂದಷ್ಟು ಕಮರ್ಷಿಯಲ್ ಆಗಿ ನಾವು ಯೋಚನೆ ಮಾಡಿ ಸಿಲ್ವರ್, ತೇಗ ಈ ತರ ಮರಗಳ ಹಾಕೋ ಬದಲು ನಾವೊಂದಷ್ಟು ಭೂಮಿನ ರಕ್ಷಣೆ ಮಾಡೋದಕ್ಕೋಸ್ಕರನೂ ನಾವು ಈ ತರ ಮರಗಳನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಈ ಕ್ರಮ ನಾವೇನ್ ತಗೋಬೇಕು ಅಂತ ಅಂದಾಗ ಒಂದಷ್ಟು ನೀರನ್ನ ನಾವು ಜಾಸ್ತಿ ಶೇಖರಣೆ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತೆ ಅದಕ್ಕೆ ಬೋರ್ವೆಲ್ಗೆ ಮೊರೆ ಹೋಗೋ ಬದಲು ತೆರೆದ ಬಾವಿಗಳು, ಕೆರೆ ಈ ತರದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ರೆ ತುಂಬಾ ಒಳ್ಳೇದು. ಬೋರ್ವೆಲ್ ಏನಂತಂದ್ರೆ ಡೆಪಾಸಿಟ್ ಇರೋಂತ ನೀರು, ಅಲ್ಲಿರೋದನ್ನ ನಾವು ತಗೋತೀವಿ. ನ್ಯಾಚುರಲ್ ಆಗಿ ಇರೋದಕ್ಕೆ ನಾವು ಕೈ ಹಾಕೋ ಬದಲು ನಾವೇ ಮಳೆ ನೀರನ್ನ ಹಿಡಿದಿಟ್ಕೊಂಡು ನಾವು ಅದನ್ನ ಬಳಕೆ ಮಾಡಿದ್ರೆ ಒಂದಷ್ಟು ಪ್ರಕೃತಿಗೆ ನಾವು ಒಂದು ಸಣ್ಣ ಪುಟ್ಟ ಅಳಿಲ್ ಸೇವೆ ಮಾಡ್ದಂಗೆ ಮತ್ತೆ ನಾವು ಅನುಕೂಲ ಮಾಡ್ಕೋಬಹುದು. ಸಾಕಷ್ಟು ಮಳೆ ಬರುತ್ತೆ, ಮತ್ತೆ ಬೇಸಿಗೆನಲ್ಲಿ ನೀರಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಮಳೆಗಾಲದಲ್ಲಿ ನಾವು ನೀರನ್ನ ಶೇಖರಣೆ ಮಾಡಿ ಹೇಗಿಟ್ಕೋಬೇಕು, ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋ ಅಂತದ್ದು, ಮತ್ತೆ ಇಂಗು ಗುಂಡಿಗಳನ್ನ ಮಾಡ್ಕೊಳ್ಳೋ ಅಂತದ್ದು, ನಮ್ಮ ಭೂಮಿನಲ್ಲೇ ನೀರು ಇಂಗ್ಸೋ ಅಂತದ್ದು, ಈಗೇನ್ ಹೇಳ್ತಾ ಇದ್ದೀನಿ ಅಷ್ಟು ನಾನು ಮಾಡಿದೀನಿ. ಭೂಮಿನ ಫಲವತ್ತಾದ ಮಣ್ಣನ್ನ ಸೌದ್ ಹೋಗ್ದಂಗೆ ನೋಡ್ಕೊಳ್ಳೋಕ್ಕೂ ಈ ಇಂಗು ಗುಂಡಿಗಳು, ಟ್ರಂಚ್ ವರ್ಕ್ ಈ ತರದ್ದೆಲ್ಲ ಮಾಡಿಕೊಂಡು, ಮತ್ತೆ ಭೂಮಿ ಮೇಲೆ ಸನ್ಲೈಟ್ ತುಂಬಾ ಎಕ್ಸ್ಪೋಸ್ ಆಗದಂಗೆ ಒಂದಷ್ಟು ಒಣ ಎಲೆಗಳು, ಹಸಿರೆಲೆ ಗೊಬ್ಬರಗಳು, ಮತ್ತೆ ಹಸಿರನ್ನ ಸದಾ ನಾವ್ ಯಾವ್ದೋ ಒಂದು ಬೆಳೆ ಬೆಳೆದಿಲ್ಲ ಖಾಲಿ ಇದೆ ಭೂಮಿ ಆತರ ಖಾಲಿ ಬಿಡ ಬದಲಿಗೆ ಡಯಾಂಚ, ಸೆಣಬು ಅಥವಾ ದ್ವಿದಳ ಧಾನ್ಯ ಈ ತರದೊಂದಷ್ಟು ಹಸಿರು ಹೊದಿಕೆಯನ್ನ ನಾವು ಭೂಮಿಯಿಂದ ಕಾಪಾಡಿಕೊಂಡ್ರೆ ಒಂದಷ್ಟು ನಮ್ ಕೈಲಾಗ ಅಂತ ಒಂದನ್ನ ನಾವು ಮಾಡ್ಕೋಬಹುದು. ಮತ್ತೆ ಗ್ಲೇರಿಸಿಡಿಯಾ, ಹಾಲ್ವಾಣು ಈ ತರದೊಂದು ಗಿಡಗಳೆಲ್ಲ ಟೆಂಪರರಿ ನೆಟ್ಕೊಂಡ್ರೆ ನಾವು ಆ ಭೂಮಿನ ರಕ್ಷಣೆ ಮಾಡಬಹುದು, ಮತ್ತೆ ವಾತಾವರಣ ನಾವು ತಂಪಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾವು ನಮ್ಮ ತೋಟಗಳಲ್ಲಿ ಆದ್ರೆ ಏಲಕ್ಕಿ ಇದರಲ್ಲೆಲ್ಲ ನಾವು ಸಣ್ಣ ಮೈಕ್ರೋ ಸ್ಪ್ರಿಂಕ್ಲರ್ಗಳು, ಮತ್ತೆ ಮಿಸ್ಟ್ ಬರ ಅಂತದ್ದು ಸ್ಪ್ರಿಂಕ್ಲರ್ಗಳಿರುತ್ತೆ ಆ ತರದೆಲ್ಲ ಅಳವಡಿಸ್ಕೊಂಡು ಈ ತೇವಾಂಶನ ನಮ್ಮ ತೋಟದಲ್ಲಿ ಕೃತಕವಾಗಿ ನಾವು ಅಳವಡಿಸ್ಕೊಳ್ಳೋ ಅಂತದ್ದು, ಇದನ್ನ ಅಳವಡಿಸ್ಕೊಂಡಿದೀವಿ ನಾವು. ಇದನ್ನ ಅಳವಡಿಸ್ಕೊಂಡಾಗ ಆ ವಾತಾವರಣದಲ್ಲಿ ಒಳ್ಳೆ ಉತ್ತಮವಾದ ಒಂದು ಕ್ರಾಪ್ ತೆಗೆಯೋದಕ್ಕೆ ಪೂರಕವಾದ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಅದನ್ನ ಮಾಡ್ಬೇಕಂದಾಗ ನಮ್ಮ ಹತ್ರ ನೀರಿರ್ಬೇಕು. ಆ ನೀರನ್ನ ನಾವು ಮಳೆಗಾಲದಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕಾಗತ್ತೆ. ಒಂದಷ್ಟು ಸೂಕ್ಷ್ಮ ಜೀವಿಗಳನ್ನು ನಾವು ಉಳಿಸ್ಕೋಬಹುದಾಗ, ಭೂಮಿನ ಹೊದಿಕೆಯಿಂದ ಕಾಪಾಡಿದಾಗ, ಒಂದಷ್ಟು ಒಣತರ್ಗಗಳು ಹಸರೆಲೆ ಇದೆಲ್ಲ ತಗೊಂಡಾಗ, ನಮಗೆ ಸಾವಯವ ಪದಾರ್ಥಗಳಾದಂತಹ ಕಾಂಪೋಸ್ಟ್, ಸಗಣಿ ಗೊಬ್ಬರ, ಜೀವಾಮೃತ ಇದನ್ನೆಲ್ಲ ನಾವು ಬಳಕೆ ಮಾಡಿಕೊಂಡು ನಮ್ಮ ಭೂಮಿನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಟೆಂಪರೇಚರ್ ಹೈ ಇದೆ ಅಂತೇಳಿ ಸುಮ್ಮನೆ ನಾವು ಚರ್ಚೆ ಮಾಡ್ತಾ ಕುತ್ಕೊಂಡ್ರೆ ಏನೂ ಉಪಯೋಗ ಆಗೋದಿಲ್ಲ. ಒಂದಷ್ಟು ಗುಣಮಟ್ಟದ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಮಾಡ್ಕೊಳ್ಳೋದು ಬಹಳ ಸೂಕ್ತ. ನಾನೇನು ಕ್ರಮ ತಗೊಂಡಿದ್ದೀನಿ ಅಂತ ಇಂಥವಕ್ಕೆ ನಾನು ಯೂರಿಯಾ ಬೆಳಕನ್ನ ಮಾಡ್ತಾ ಇಲ್ಲ. ನೈಟ್ರೋಜನ್ ಬೇಕು ಬಟ್ ಯೂರಿಯಾ ರೂಪದಲ್ಲಿ ಬೇಡ ಅಂತೇಳಿ ಯೂರಿಯಾನ ಬಳಸ್ತಾನೆ ಇಲ್ಲ. ಒಂದು 10 ವರ್ಷ ಆಯ್ತು. ಅದ್ರ ಬದಲಿಗೆ ಬೇರೆ ನೈಟ್ರೋಜನ್ ಒಳ್ಳೊಳ್ಳೆ ಮೂಲಗಳಿದಾವೆ, ಮತ್ತೆ MOP ಮ್ಯೂರೇಟ್ ಆಫ್ ಪೊಟ್ಯಾಶ್ ಅದನ್ನು ಬಳಸ್ತಾ ಇಲ್ಲ. ಭೂಮಿನ ಹೆಚ್ಚು ಹಾನಿ ಮಾಡುವಂತ ಗೊಬ್ಬರಗಳು, ಅದಕ್ಕೆ ಬದಲಿಗೆ ನಮಗೆ ಗುಣಮಟ್ಟದ ಪೊಟ್ಯಾಶ್ ಗೊಬ್ಬರಗಳು ಸಿಗ್ತಾ ಇದೆ. ಬೆಲೆ ಜಾಸ್ತಿ ಇರುತ್ತೆ, ಭೂಮಿಗೆ ಹೆಚ್ಚು ಬೆಲೆ ಕೊಡಬೇಕಾಗಿರೋದ್ರಿಂದ ಆ ಬೆಲೆನ ಪರಿಗಣಿಸ್ತಲೇ ಇಂಥ ಗುಣಮಟ್ಟದ ಗೊಬ್ಬರಗಳನ್ನ ನಮ್ಮ ಭೂಮಿ ಮೇಲೆ ಹಾಕೊಂಡಾಗ ನಮಗೆ ಒಂದು ಗುಣಮಟ್ಟದ ಬೆಳೆನೂ ಬರುತ್ತೆ, ಭೂಮಿನೂ ಹಾಳಾಗದಂಗೆ ನೋಡ್ಕೋಬಹುದು. ನೀರನ್ನ ಸದ್ಬಳಕೆ ಮಾಡಬೇಕು. ಒಂದು ಬೆಳೆಗೆ ಒಂದು ಟೈಮಿಗೆ ಎಷ್ಟು ನೀರು ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಹೂ ಮಾಡೋದಕ್ಕೆ ಎಷ್ಟು ನೀರು ಬೇಕು ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ಕಾಯಿ ಕಟ್ಟಕ್ಕೆ ಹದ ನೀರನ್ನ ಮೇಂಟೈನ್ ಮಾಡಬೇಕು. ಅವೈಜ್ಞಾನಿಕವಾಗಿ ನೀರು ಬಳಕೆ ಮಾಡಿಕೊಂಡು ನೀರು ಖಾಲಿ ಮಾಡಿಕೊಂಡು ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರತಿ ಒಂದು ಬೆಳೆಗೂ ಅದರದೇ ಪ್ರಕಾರದವಾದ ಒಂದು ಬೇಡಿಕೆಗಳಿರುತ್ತೆ ನೀರಲ್ಲಿ. ಆ ಪ್ರಕಾರನೇ ನಾವು ತಿಳ್ಕೊಂಡು ಕೃಷಿ ಮಾಡಿದಾಗ ಯಾವುದೇ ತರದ ತೊಂದರೆ ಆಗಲ್ಲ. ಈ ಸರಿ ನಾವು ಗಮನಿಸಂಗೆ ಬೆಳೆ ನಷ್ಟದ ಜೊತೆಗೆ ಗುಣಮಟ್ಟದಲ್ಲೂ ಕಳ್ಕೊಂಡಿದ್ದೀಗ. ಕಾಫಿನೇ ಅಂತ ತಗೊಂಡ್ರೆ A-grade 50% ಬರಬೇಕು, 50-60-70% ಬರ್ತಾ ಇದ್ದಂತದ್ದು ಫಸ್ಟ್ ಟೈಮ್ ನಾನು ಗಮನಿಸಿದ್ದೀನಿ ಸರ್. 35-40%ಗೆ ಕುಸಿದೆ A-grade. ಅಂದ್ರೆ ಅತಿ ಹೆಚ್ಚು ಮಳೆ ಆಗಿ ತೇವಾಂಶ ಭೂಮಿ ಮೇಲೆ ತಿಂಗಳಗಟ್ಟಲೆ ಇದ್ದಿದ್ರಿಂದ ನಮ್ಮಲ್ಲಿ ಆಗ ಆ ತರದ್ದು ಕಂಡು ಬಂದಿದೆ. ನನ್ನ ತೋಟದಲ್ಲಿ ಪ್ರತಿ ವರ್ಷಕ್ಕಿಂತ 2% ಜಾಸ್ತಿನೇ ಇದೆ. ನಮ್ದೆಲ್ಲ 68-70% ಬರ್ತಾ ಇದ್ದಿದ್ದಂತ A-grade ಈ ವರ್ಷ 75% ಇದೆ. ಯಾಕೆ ಆ ತರ ಆಯ್ತು ಅಂತ ಅಂದ್ರೆ ಪ್ರಕೃತಿಲಿ ಬದಲಾವಣೆ ಆದಾಗ ಅದಕ್ಕೆ ನಾವು ಸ್ಪಂದಿಸಿ ನಾವೇನೇನ್ ಕ್ರಮ ತಗೋಬೇಕು ಅಂತ ತಗೊಂಡಾಗ ಇದನ್ನೆಲ್ಲ ನಾವು ನಿಭಾಯಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಅದಕ್ಕೆಲ್ಲ ನನ್ನ ಹತ್ರ ದಾಖಲೆಗಳು ಸಹ ಇದೆ. ಅದನ್ನ ನಾವೆಲ್ಲ ಕಡೆ ಚರ್ಚೆ ಮಾಡಿ ಇದನ್ನ ನಾವು ಏನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಮಾಡಿದಾಗ ಯಾವುದೇ ತರದ ತೊಂದರೆ ಆಗಲ್ಲ. ಮಣ್ಣಿನ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡು ಅಪಾಯಕಾರಿ ಔಷಧಿಗಳನ್ನ ಬಳಸ್ತಲೇ ರೋಗದ ನಿರ್ವಹಣೆಗೆ ಏನೇನ್ ಬೇಕು ಅವನ್ನ ಮಾತ್ರ ನಾವು ಸರಿಯಾದ ಸಮಯದಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ಬಳಸೋದು ಸೂಕ್ತ. ಅನಗತ್ಯವಾಗಿ ನಾನು ಲಾಸ್ಟ್ ಇಯರ್ ಮಾಡಿದ್ದೆ ಈ ವರ್ಷನೂ ಮಾಡಬೇಕು ಈ ತರದ್ ಬೇಡ. ಗುಣಮಟ್ಟದ ಔಷಧಿಗಳು, ತಳಿ ಆಯ್ಕೆ, ಮತ್ತೆ ಮಣ್ಣನ್ನ ನಾವು ಹೇಗಿಟ್ಕೋಬೇಕು ಇದನ್ನೆಲ್ಲ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಯಾವುದೇ ತರದ ತೊಂದರೆ ಆಗಲ್ಲ. ಈ ಹವಾಮಾನ ಪ್ರತಿ ದಿವಸ ಚೇಂಜಸ್ ಆಗ್ತಾನೆ ಇದೆ. ಭೂಮಿನ ಹೇಗೆಲ್ಲ ಬಳಸ್ಕೋಬೇಕು ಹಾಗೆಲ್ಲ ಬಳಸ್ತಾ ಇದ್ವಿ. ಬಳಸ್ಬೇಕಾಗಿರೋಂತ ರೀತಿನಲ್ಲಿ ನಾವು ಬಳಸ್ಕೊಂಡ್ರೆ ಏನೂ ಅಪಾಯ ಆಗಲ್ಲ. ಒಂದು ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರಿನಲ್ಲಿ ವಿಪರೀತವಾಗಿ ಹೆಂಗೆ ಅಂದ್ರೆ ಹೆಂಗೆ ಭೂಮಿನ ಕನ್ವರ್ಟ್ ಮಾಡ್ಕೊಂಡು ನಾವು ಮಾಡ್ತಾ ಇರೋದ್ರು ಒಂದು ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಹಾಗಾಗಿ ಭೂಮಿನ ಕೃಷಿಗೆ ಹೆಚ್ಚು ಬಳಸ್ಕೊಳ್ಳೋದಕ್ಕೆ ನಾವು ಒತ್ತು ಕೊಟ್ಟು ಮತ್ತೆ ಖಾಲಿ ಭೂಮಿ ಬಯಲ್ಸೀಮೆಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದ್ ಎಕರೆಗೆ ಅಟ್ಲೀಸ್ಟ್ 8-10 ಗುಣಮಟ್ಟದ ಮರಗಳನ್ನ ದೂರ ದೂರಕ್ಕೆ, ಕೆಲವು ಇಲ್ಲಿ ಬೆಳೆ ಎಲ್ಲ ಸನ್ಲೈಟ್ ಎಕ್ಸ್ಪೋಸ್ ಆಗಿ ಬೆಳೆಯುವಂತ ಬೆಳೆಗಳನ್ನೇ ಇದ್ರೂ ಸಹ ಒಂದ್ ಎಕರೆ ಕನಿಷ್ಠ 8-10 ಮರನಾರು ಬದನಲ್ಲಿ ಅಥವಾ ಮಧ್ಯ ಅದನ್ನ ಬಳಸ್ಕೊಂಡ್ರೆ ಏನೂ ತಪ್ಪಾಗಲ್ಲ. ಖಾಲಿ ಭೂಮಿ ಬಿಡದಲ್ಲೇ ಸಾಧ್ಯವಾದಷ್ಟು ಗುಣಮಟ್ಟದ ಮರಗಳನ್ನ ನಾವು ಬಳಸುವಂತ ಪ್ರಯತ್ನ ಮಾಡಿದ್ರೆ ಪ್ರಕೃತಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ದಂಗಾಗತ್ತೆ. ನಮ್ಮ ತೋಟಗಳಲ್ಲಿ 1 ಎಕರೆಗೆ 200-300 ಮರದವರೆಗೂ ನಾವು ಬೆಳೆಸಿರ್ತೀವಿ. ಕೆಳಗಡೆ ಗಿಡಗಳು ಇರುತ್ತೆ, ಭೂಮಿ ಸಂಪೂರ್ಣ ರಕ್ಷಣೆಯಲ್ಲಿ ಇರುತ್ತೆ. ಕಂಪ್ಲೀಟ್ ಮರ ಗಿಡಗಳು ಇಲ್ದೇ ಇರೋಂತ ಭೂಮಿನ ಸಾಧ್ಯವಾದಷ್ಟು ನೀವು 1 ಎಕರೆಗೊಂದು 8-10 ಮರನಾರು ಬೆಳೆಸ್ಕೋಬಹುದು, ಬಳಸಿದ್ರೆ ಒಳ್ಳೇದು ಅಂತೇಳಿ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತರದ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಹಮ್ಮಿಕೊಂಡಿರೋದು ಬಹಳ ಹೆಮ್ಮೆ ಪಡೋಂತ ವಿಚಾರ. ಸಾಧ್ಯವಾದಷ್ಟು ಇದನ್ನ ಅವೇರ್ನೆಸ್ ಮಾಡೋದಕ್ಕೆ ಸರ್ ದಯವಿಟ್ಟು ಈ ತರ ಕಾರ್ಯಕ್ರಮಗಳ 16 ಮಾಡ್ಲಿ ಅಂತೇಳಿ, ಸಾಕಷ್ಟು ಜನಗಳಿಗೆ ತಲುಪಲಿ ಅನ್ನೋದು ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ, ಮತ್ತೆ ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ನನ್ನ ಮಾತು ಬಿಡಿಸ್ತೇನೆ. ನಮಸ್ಕಾರ. ಬಹಳ ಎಲ್ಲರಿಗೂ ಸರಳವಾಗಿ ಅರ್ಥ ಆಗುವ ರೀತಿ ಇವತ್ತು ಕೃಷಿಕರು ಈ ಹವಾಮಾನ ಬದಲಾವಣೆಯಿಂದ ಏನೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಅದನ್ನ ನಾವು ಸರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಏನ್ ಮಾಡಬೇಕು, ಸ್ವತಃ ಧರ್ಮರಾಜ್ ಅವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ತಮ್ಮೆಲ್ಲರ ಮುಂದೆ ಅನಾವರಣವನ್ನ ಮಾಡಿದ್ದಾರೆ. ಬಹಳ ಒಳ್ಳೆಯ ಬೆಳೆಗಾರರು ಅವರು, ಅವರು ಒಳ್ಳೆಯ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅವರು ಹೇಳಿದ ಮಾದರಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿಯೂ ಕೂಡ ನಮ್ಮ ನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ಈಗಲೂ ಕೂಡ ನೀವು ಮಾತನಾಡಿದಂತಹ ಮಾತುಗಳನ್ನ ಲಕ್ಷಾಂತರ ಜನ ನಮ್ಮ ಆಕಾಶವಾಣಿಯ ಮೂಲಕ ಕೇಳಿದ್ದಾರೆ, ಲಕ್ಷಾಂತರ ಜನರಿಗೆ ನಾವು ತಲುಪ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ

ಬೆಂಗಳೂರಿನ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಹಾಸನ ಚಿಕ್ಕಮಗಳೂರು ಪ್ರಾದೇಶಿಕ ಶಾಖೆಯ ಉದ್ಘಾಟನೆ ಮತ್ತು ವಿಶ್ವಕರ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಇದೇ 23ರಂದು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಸ್ಥಳ ಶ್ರೀ ಕ್ಷೇತ್ರ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯ ಸಭಾಂಗಣ ಹಾಸನ. ಸ್ವಾಗತಿಸುತ್ತಾರೆ ಜಗದೀಶ್ ಕೆಎಸ್ ಅಧ್ಯಕ್ಷರು, ಹಾಸನ ಚಿಕ್ಕಮಗಳೂರು ವಿವಿಜಿಎಫ್ ಸಮಿತಿ ಸದಸ್ಯರು. ಇದೇ 26ರಂದು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಬೇಲೂರು ತಾಲೂಕು ಬಿರಣಗೋಡು ಗೆಂಡಿಹಳ್ಳಿಯ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿಯಂದು ರುದ್ರಾಭಿಷೇಕ ರುದ್ರಹೋಮ ನಡೆಯಲಿದೆ. 11 ಗಂಟೆಗೆ ಮಹಾಮಂಗಳಾರತಿ, 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ. ಭಕ್ತಾದಿಗಳು ಭಾಗವಹಿಸಬೇಕಾಗಿ ಕೋರಲಾಗಿದೆ. ಆಕಾಶವಾಣಿ ಹಾಸನ, ಇದು ಹಾಸನ ಆಕಾಶವಾಣಿಯ ಭಕ್ತಿವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮಹಾಗಣಪತಿ ದೇವಾಲಯ ಸಮಿತಿ ಆಲ್ದೂರು. ಕೇಳುಗರೆ, ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರಿನಲ್ಲಿ ಇದೇ 21ರಿಂದ